ಯಾದಗಿರಿ, ರಾಯಚೂರು, ವಿಜಾಪುರ ಜಿಲ್ಲೆಗಳ ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ಸುತ್ತಮುತ್ತ ಶುಭ್ರ ಆಕಾಶ, ಗರಿಷ್ಠ 34, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾ ಚುನಾವಣೆ, ವಿವಿಧ ಪಕ್ಷಗಳ ನಾಯಕರಿಂದ ಉಮೇದುವಾರಿಕೆ ಸಲ್ಲಿಕೆ. ಬಿಜೆಪಿಯಿಂದ 10 ಅಭ್ಯರ್ಥಿಗಳ ಮತ್ತೊಂದು ಪಟ್ಟಿ ಪ್ರಕಟ. ಗ್ರಾಮಗಳ ಅಭಿವೃದ್ಧಿಯಿಂದ ದೇಶದ ಪ್ರಗತಿ, ರಾಷ್ಟಪತಿ ಪ್ರತಿಪಾದನೆ. ಐಪಿಎಲ್ ಕ್ರಿಕೆಟ್, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಚೆನ್ನೈ ಸೂಪರ್ ಕಿಂಗ್ಸ್ ಇಂದು ಮುಖಾಮುಖಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಹಸು ಸಾಕಾಣಿಕೆ ಮತ್ತು ಭತ್ತದ ಕೃಷಿಯಲ್ಲಿನ ಅನುಭವವನ್ನು ತಿಳಿಸುತ್ತಾರೆ ವಿರಾಜಪೇಟೆ ತಾಲೂಕು ಬೇತ್ರಿಯ ಜಿವಿ ಚಂದ್ರಶೇಖರ್ ಭಟ್ ಅವರು. ವಿರಾಜಪೇಟೆ ತಾಲೂಕು ಬೇತ್ರಿ ಗ್ರಾಮದ ಚಂದ್ರಶೇಖರ್ ಭಟ್ ಜಿವಿ ಅವರನ್ನ ಭೇಟಿ ಮಾಡಿದ್ವಿ. ಅವರ ಮನೆ, ತೋಟ, ಕೊಟ್ಟಿಗೆ ಅದನ್ನೆಲ್ಲ ಗಮನಿಸಿಕೊಂಡು ಅವರ ಅನುಭವಗಳನ್ನ ಈಗ ಪ್ರಸಾರ ಮಾಡ್ತಿದ್ದೀವಿ ಶ್ರೋತೃಗಳೇ. ಚಂದ್ರಶೇಖರ್ ಭಟ್ರು ಡಿಪ್ಲೊಮಾ ಆಟೋಮೊಬೈಲ್ನಲ್ಲಿ ವ್ಯಾಸಂಗ ಮಾಡಿಕೊಂಡು ಕೃಷಿಯಲ್ಲಿ ಒಂದು ರೀತಿಯಲ್ಲಿ ಅರ್ಥಪೂರ್ಣವಾಗಿ ಭಾಗಿಯಾಗ್ತಾ ಬಂದಿದ್ದಾರೆ. ಹಸುಗಳನ್ನು ಈಗಲೂ ಚೆನ್ನಾಗಿ ಸಾಕೊಂಡಿದ್ದಾರೆ, ಭತ್ತ ಬೆಳ್ಕೊಳ್ತಾರೆ, ಕಾಫಿ ತೋಟ ಇದೆ. ಅವರ ಅನುಭವದ ವಿಶೇಷತೆಗಳನ್ನ ಈಗ ಆಲಿಸಿಕೊಳ್ಬಹುದು. ಭಟ್ರೆ ನಮಸ್ಕಾರ. ನಮಸ್ಕಾರ. ಎಷ್ಟು ವಯಸ್ಸು ತಮ್ಮದು? 59. ಕೃಷಿಗೆ ಎಷ್ಟನೇ ವಯಸ್ಸಿನಲ್ಲಿ ಬಂದ್ರಿ? 30 ವರ್ಷಕ್ಕೆ ಬಂದಿದೆ. ಆಹಾ. ಡಿಪ್ಲೊಮಾ ಮಾಡ್ಕೊಂಡು ಆಮೇಲೆ ಏನಾದರೂ ಉದ್ಯೋಗ ಮಾಡಿದ್ರೆ ಅಥವಾ ನೇರವಾಗಿ ಕೃಷಿಗೆ ಬಂದ್ರೆ? 2-3 ವರ್ಷ ಕೆಲಸ ಮಾಡಿದ್ದೇನೆ. ಓಹೋ, ಏನ್ ಮಾಡಿದ್ರಿ? ಮಡಿಕೇರಿ ಆಟೋ ಸರ್ವಿಸ್ ಏಜೆನ್ಸೀಸ್ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದೆ. ಓಹೋ, ಯಾಕೆ ಬಿಟ್ಟು ಬಂದ್ರಿ? ಬೇರೆ ಕೆಲವು ಪ್ರಾಬ್ಲಮ್ಗಳಿತ್ತು, ಹಾಗೆ ಮತ್ತೆ ಬಿಟ್ಟು ಬಂದೆ. ಇಲ್ಲಿ 6 ಎಕರೆ ಕಾಫಿ ತೋಟ ಮತ್ತೆ 6 ಎಕರೆ ಗದ್ದೆ ಇದೆ ಅಂತ. ಅಪ್ಪ ಮಾಡಿದ್ದ, ತಾತ ಮಾಡಿದ್ದ, ಹೇಗೆ? ಅದು ಎನ್ಸೆಸ್ಟರ್ಸ್ ಪ್ರಾಪರ್ಟಿ. ಓಹೋ. ಹಿರಿಯರಿಂದ ಬಂದ. ಅದನ್ನ ಉಳಿಸ್ಕೊಂಡು ಹೋಗಿದ್ರಿ, ಅದೇ ದೊಡ್ಡತನ. ಎಷ್ಟೋ ಕುಟುಂಬಗಳಲ್ಲಿ ತಂದೆ ಮಾಡಿದ್ದೇ ಉಳಿಯಲ್ಲಿ, ಇನ್ನೂ ತಾತ ಮಾಡಿದ್ದಲ್ಲಿ ಅಂತನ್ನತರ ಆಗ್ಬಿಡುತ್ತೆ. ಏನೇನು ಬೆಳೆಗಳಿದಾವೆ ಹೇಳಿ? ಕಾಫಿ ಪ್ರಮುಖವಾಗಿ, ಮತ್ತೆ ಭತ್ತ. ಕಾಳುಮೆಣಸು ಅಷ್ಟಾಗಿ ಕಾಣಿಸ್ತಾ ಇಲ್ಲ ಅಲ್ವಾ? ಕಾಳುಮೆಣಸು ಇಲ್ಲ. ಇತ್ತಲ್ವಾ? ಮೊದಲಿತ್ತು, ಈಗ 2018 ಪ್ರವಾಹದಲ್ಲಿ ಮತ್ತೆ ಕಾಡು ಪ್ರಾಣಿಗಳ ಉಪಟಳದಿಂದ ಹೋಗಿದೆ. ಓಹೋ. ಎಷ್ಟು ಸಿಗ್ತಾ ಇತ್ತು ಕಾಳುಮೆಣಸು? 2-3 ಕ್ವಿಂಟಲ್ ವರೆಗೆ. ಈಗ ಒಂದು 50 ಕೆಜಿ ಬಂದ ನಿಂತಿದೆ. ಅಡಿಕೆನೂ ಇದೆ ಅಲ್ವಾ? ಅಡಿಕೆ ಇದೆ, 30 ಕ್ವಿಂಟಲ್ ವರೆಗೆ ಅಡಿಕೆ. ಅಪ್ಪ ಹಾಕಿದ್ದ, ನೀವು ಹಾಕಿದ್ದ? ಇಲ್ಲ, ತಂದೆಯವರು ಹಾಕಿದ್ದೆ. ತಂದೆಯವ್ರ ಬಗ್ಗೆ, ಅವರ ಹೆಸರು ಮತ್ತೆ ಎಲ್ಲಿವರೆಗೂ? ತಂದೆಯವರು ವೆಂಕಟರಮಣ ಭಟ್ ಅಂತ. ಅವರು 2017 ಅಕ್ಟೋಬರ್ ನಲ್ಲಿ ತೀರ್ಕೊಂಡ್ರು. ಅವಾಗ 82 ವರ್ಷ ವಯಸ್ಸಾಗಿತ್ತು. ಅವರು ಇಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. 2000 ಇಸ್ವಿಯಲ್ಲಿ ಅವರು ನಿವೃತ್ತರಾದ್ರು. ಅವರು ಪೂರ್ಣ ಪ್ರಮಾಣದಲ್ಲಿ ಕೃಷಿಯಲ್ಲೇ ನಿರತರಾಗಿದ್ದರು. ನಿಮ್ಮ ತೋಟವನ್ನ ನಾವು ನೋಡುವಾಗ ವಿಶೇಷವಾಗಿ ಬೆಳೆದ ಬೂರ್ಗಮರ ಮತ್ತೆ ಆ ಕಡೆಗೆ ಮಹಾದೇವ ದೇವಸ್ಥಾನದ ಹತ್ರ ಇರುವ ನಾಗಸಂಪಿಗೆ ನಮಗೆ ಒಂಥರ ಆಕರ್ಷಣೆ, ಆಶ್ಚರ್ಯವನ್ನ ತಂದಿತು. ಅದ್ರ ಬಗ್ಗೆ ಹೇಳ್ತಾ ಮಾತು ಮುಂದುವರ್ಸೋಣ ಹೇಳಿ. ಬೂರ್ಗದ ಮರ ನೀವು ಕಂಡಂತೆ ಎಷ್ಟು ವರ್ಷದ ಇರಬಹುದು? 400-500 ವರ್ಷಗಳಾದರೂ ಆಗಿರ್ಬಹುದು ಅಂತ ಅಂದಾಜು. ಓಹೋ. ಇನ್ನ ಅಂತ ಗಟ್ಟಿ ಮರ ಏನಲ್ಲ, ಆದ್ರೂ ಬಿದ್ದಿಲ್ಲ. ಇಲ್ಲ, ಕೆಲವೊಂದು ನೋಡ್ತೀವಲ್ಲ ಈ ಸಿಲ್ವರ್ ಮರಗಳು ಎಷ್ಟೋ ಕಡೆಗೆ ಬಿರುಗಾಳಿಗೆ ಬೀಳ್ತವೆ, ಗಾಳಿ ತಡ್ಕೊಳ್ಳೋದಿಲ್ಲ. ಇದು ದಪ್ಪನೂ ಇದೆ, ತುಂಬಾ ಎತ್ತರವಾಗಿಯೂ ಬೆಳೆದಿದೆ, ದೈತ್ಯಾಕಾರವಾಗಿದೆ. ಕಾಫಿ ತೋಟಕ್ಕೆ ಪೂರಕ ಅಂತ ಹೇಳ್ತೀರಾ? ಹೆಜ್ಜೆನಗಳು ಕೊಡ್ತವೆ, ಅದು ಪೂರಕವಾಗಿರುತ್ತೆ. ಓಹೋ. ವರ್ಷವಿಡೀ ಇರ್ತವ ಅಥವಾ ಅದೀಗ ಸೀಸನ್, ಈಗ ಮಳೆ ಬಿದ್ದ ಕೂಡಲೇ ಹೋಗ್ತವೆ. ಓಹೋ, ಮಳೆಗಾಲದಲ್ಲಿ ಇರೋದಿಲ್ಲ. ಅಂದ್ರೆ ಹೂವಾಗುವಾಗ ಇರ್ತವೆ, ಆ ಟೈಮಿಗೆ ಬರ್ತವೆ. ಒಳ್ಳೆ ನೋಡಿ, ಶಿವರಾತ್ರಿ ಟೈಮಿಗೆ ಬರ್ತವೆ. ಓಹೋ, ಅಂದ್ರೆ ಎಷ್ಟು ವರ್ಷಗಳಿಂದ ಈ ಬೂರ್ಗ ಮರದಲ್ಲಿ ಹೆಜ್ಜೇನಿನ ಕಾಲೋನಿಗಳನ್ನ ಅಥವಾ ಗೂಡುಗಳನ್ನ ನೋಡ್ತಾ ಇದ್ರಿ? ಸಣ್ಣ ನೋಡ್ತಾ ಇದ್ದೆ. ಓಹೋ, ನೋಡಿ, ಜೇನು ಸಾಕು ಅಗತ್ಯ ಇಲ್ಲ, ಪರಾಗಸ್ಪರ್ಶ ನಡೀಲಿಕ್ಕೆ ಅಲ್ವಾ ಅನುಕೂಲ. ರೋಬಸ್ಟ ಕಾಫಿಗೆ ಪರಾಗಸ್ಪರ್ಶ ಬೇಕು ಯಾವುದೇ ಬೆಳೆಗೂ. ಮತ್ತೆ ಹೂವಾದಾಗ ನಿಮ್ದಾದ ಜೇನು ನಿಮ್ಮಲ್ಲಿಗೆ ಬಂದಿದೆ ಅಂತ ಅನ್ಸುತ್ತಾ ಅಥವಾ ಹೇಗೆ ಅನ್ಸುತ್ತದೆ? ಇಲ್ಲಿರುತ್ತೆ ತೋಟದಲ್ಲಿ. ಮತ್ತೇನು ತೊಂದರೆ ಕೊಟ್ಟಿಲ್ವಾ ಇದುವರೆಗೂ? ಇಲ್ಲ, ಯಾರಿಗೂ ಒಂದ್ ಸಾರಿ ತೊಂದರೆ ಕೊಟ್ಟಿಲ್ಲ. ಬಹಳ ಎತ್ತರವಾದ ಟೊಂಗೆಗಳಲ್ಲಿ ಗೂಡುಗಳನ್ನ ಕಟ್ಕೊಂಡಿದ್ದಾವೆ ಅಥವಾ ಮನೆ ಮಾಡ್ಕೊಂಡಿದ್ದಾವೆ. ಒಳ್ಳೇದೇ ಅದೊಂದು. ಮತ್ತೆ ಬೂರ್ಗ ಕಾಫಿಗೆ ಹೆಚ್ಚು ನೆರಳಾಗೋದು ಅಥವಾ ನೆರಳನ್ನ ಕಡಿಮೆಗೊಳಿಸೋದಾಗ್ಲಿ ಅಥವಾ ಬಿಸಿಲು ಹೆಚ್ಚಿಗೆ ಆಗೋದಾಗ್ಲಿ ಅನ್ನೋ ತರ ಹೆಚ್ಚು ಎತ್ತರದಲ್ಲಿ ಇರೋದ್ರಿಂದ ಅದರ ನಿಯಂತ್ರಿಸುವ ಅಗತ್ಯ ಕಾಣ್ತಾ ಇಲ್ಲ. ಹತ್ತವರು ಇಲ್ಲ ಮೊದಲನೇದಾಗಿ ಅಂತ ಅಗತ್ಯ ಕಾಣ್ತಾ ಇಲ್ಲ. ಹೆಚ್ಚು ಒಳ್ಳೆ ಸೊಪ್ಪು ಬೀಳ್ತದೆ, ಹಾಗೆ ಫಲವತ್ತದೆ, ಅನುಕೂಲ. ಅದರ ಹತ್ತಿ, ಹತ್ತಿ ಮಾತ್ರ ಕೊಯ್ಲಿಕ್ಕೆ ಸಿಕ್ಕೋದಿಲ್ಲ, ಹಾರಿ ಹೋಗ್ತದೆ ಗಾಳಿಗೆ. ಸಣ್ಣ ಕೊಡೋದು ಗಾಳಿಯಲ್ಲಿ ಎಲ್ಲೆಲ್ಲೋ ಹಾರಿ ಹೋಗ್ತದೆ. ಓಹೋ, ಬಹಳ ಎತ್ತರವಾಗಿರೋದ್ರಿಂದ ಕೈ ಸೇರಲ್ಲ. ಮತ್ತೆ ನಾಗಸಂಪಿಗೆ ಮಹಾದೇವ ದೇವಸ್ಥಾನದ ಹತ್ರ ನೋಡ್ತಾ ಇದ್ವಿ, ಅದ್ರ ಬಗ್ಗೆ ಸೂಕ್ಷ್ಮ ಹೇಳಿ, ಆಮೇಲೆ ನಿಮ್ಮ ಕೃಷಿ ಅನುಭವಗಳ ಬಗ್ಗೆ ಬರೋಣ. ನಾಗಸಂಪಿಗೆ ಬಹಳ ಗಟ್ಟಿಯಾದ ಮರ, ಅದನ್ನ ಐರನ್ ವುಡ್ ಅಂತ ಹೇಳಿ ಬ್ರಿಟಿಷ್ ಅವರೇ ಹೆಸರು ಇಟ್ಟಿದ್ದಾರೆ. ಅದನ್ನ ರೈಲ್ವೆ ಟ್ರ್ಯಾಕ್ ಅಲ್ಲಿ ಯೂಸ್ ಮಾಡ್ತಾ ಇದ್ರು ಅವಾಗ. ಬಹಳ ಗಟ್ಟಿಯಾದ ಮರ. ಮತ್ತೆ ಅದರ ಕಾಯಿಗಳು ಕೂಡ ಎಣ್ಣೆ ಮೊದಲು ತೆಗಿತಾ ಇದ್ರು, ಈಗ ಅದು ಯಾರು ಯೂಸ್ ಮಾಡ್ತಾ ಇಲ್ಲ, ಬೇರೆ ಯಾವ್ದಕ್ಕೂ ಯೂಸ್ ಇಲ್ಲ ಅದು. ಮತ್ತೆ ಅದ್ರ ಎಲೆ, ಎಲೆ ಬಹಳ ಗಟ್ಟಿ, ಅದು ಗೆದ್ದಲು ತಿನ್ನೋದಿಲ್ಲ, ಕೊಳತು ಹೋಗೋದಿಲ್ಲ. ಅದನ್ನು ಮೊದಲು ಮಾಳಿಗೆಗೆ ಮುಚ್ಚಿಗೆಗೆ ಹಾಕ್ತಾ ಇದ್ರು, ಅದನ್ನ ಸೊಪ್ಪನ್ನು ಹರಡಿ ಅದ್ರ ಮೇಲೆ ಮಣ್ಣು ಹಾಕ್ತಾ ಇದ್ರು ಹಳೆ ಕಾಲದಲ್ಲಿ. ಹಾಗಾಗಿ ಅದು ಆ ತರದ ಉಪಯೋಗ ಅಷ್ಟೇ. ಸೌದೆಗೂ ಉಪಯೋಗಿಸಿಕೊಂಡಿರೋರಿದ್ದಾರೆ ಯಾರು? ಅದು ನಿತ್ಯ ಕಾಣೋದಿಲ್ಲ, ಸಿಕ್ಕೋದಿಲ್ಲ ಅದು. ಅದು ಇದ್ರು ಕೂಡ ದೇವರ ಕಾಡಲ್ಲೇ ಇರ್ತದೆ, ಬೇರೆ ಯಾರ ಪ್ರೈವೇಟ್ ತೋಟದಲ್ಲಿ ಎಲ್ಲಿ ಕಾಣಲಿಕ್ಕೆ ಸಿಕ್ಕೋದಿಲ್ಲ. ಕೃಷಿ ಸಲಕರಣೆಗಳಿಗೆ ಅದಕ್ಕೆ ಅದಕ್ಕಂತ ಉಪಯೋಗಿಸಿಕೊಳ್ಳೋರು ಇದಾರೆ? ಅದನ್ನ ಅಲ್ಲಿ ಯಾರು ತೆಗೆಯೋದಿಲ್ಲ, ದೇವರ ಕಾಡು ಅಂತ ಹೇಳಿದ್ರೆ ಆರ್ಎಫ್ ಆದ್ರಿಂದ ಕಡಿಲಿಕ್ಕೆ ಹೋಗೋದಿಲ್ಲ, ಏನನ್ನು ಮುಟ್ಟಕ್ಕೆ ಹೋಗಲ್ಲ, ಎಲೆನೂ ತೆಗೆಸಿಕೊಂಡು ಹೋಗೋದಿಲ್ಲ, ದೇವರ ಹೆಸರಿನಲ್ಲಿ ಉಳ್ಕೊಂಡಿದೆ ಒಂದು ರೀತಿ ರಕ್ಷಣೆ. ದೊಡ್ಡ ದೊಡ್ಡ ಮರಗಳಿದಾವೆ ನಿಮ್ಮ ಕಾಫಿ ತೋಟದಲ್ಲಿ, ಹೇಳಿ ಎಂತೆಂತ ಮರಗಳಿದಾವೆ? ಕುಂಬಳಿ ಇದೆ, ಬಿಟಿ ಇದೆ, ಹಲಸು ಇದೆ, ಕುಂಬಳಿ, ಕುಂಬಳಿ ಅಥವಾ ಶಿವನಿ ಅಥವಾ ಕೂಳಿ, ಮತ್ತೆ ಬೀಟೆ ಇದೆ, ಕಲ್ಲುಬಾಗೆ ಇದೆ, ಕಲ್ಲುಬಾಗೆ, ನಂದಿ ಮರಗಳಿದೆ, ಮಾವಿನ ಮರಗಳಿದೆ. ಮಾವು ನೋಡ್ತಾ ಇದ್ವಿ, ಏನು ವಿಶಾಲವಾಗಿ ಬೆಳೆದಿರೋ ಮಾವಿನ ಮರ ಇದೆ. ಅದು ಬಹುಶಃ ನಿಮ್ ತಾತ ಹಾಕಿದ್ದು ಏನು ಅಲ್ವಾ? ಪೂರ್ವಜರ ಕಾಲದಿಂದಲೇ ಉಂಟು, ಎಷ್ಟು ತಲೆಮಾರು ಕಂಡಿದೆ ಗೊತ್ತಿಲ್ಲ. ಸಿಲ್ವರ್ ಮರಗಳು ಬಹಳ ಕಡಿಮೆ ಅಲ್ವಾ? ಕಡಿಮೆ, ಮೊದಲು ಒಳ್ಳೆ ದೊಡ್ಡ ಮರಗಳಿತ್ತು, ಅದನ್ನು ಕೊಟ್ಟು ಯಾವಾಗ. ಓಹೋ, ಹೇಗಿದೆ ಇಳುವರಿ ಬಿಟ್ರೆ? ಕಾಫಿ ಇಳುವರಿ ಈಗ ಸ್ವಲ್ಪ ಕಡಿಮೆ ಆಗಿದೆ ಕೆಲವು ವರ್ಷಗಳಿಂದ, ಮಣ್ಣು ಪರೀಕ್ಷೆ ಮಾಡಿಸಿದ್ದೇನೆ, ಸ್ವಲ್ಪ ಸುಣ್ಣದ ಅಂಶ ಕಡಿಮೆ ಇದೆ, ಪಿ ಎಚ್ ಲೆವೆಲ್ ಕಡಿಮೆ ಇದೆ ಅಂತ ತೋರಿಸ್ತಾ ಇದೆ. ಹಾಗಾಗಿ ಈ ವರ್ಷ ಅದಕ್ಕೆ ಲೈಮ್ ಅಪ್ಲೈ ಮಾಡಬೇಕು. ಸಗಣಿ ಗೊಬ್ಬರ, ರಾಸಾಯನಿಕ ಗೊಬ್ಬರ ಕೊಡ್ತೀರಿ? ಅದು ಕೊಡ್ತೀವಿ, ಸುಣ್ಣನು ಕೊಡ್ತೀವಿ. ಮತ್ತೆ ಗಿಡಗಳು ತುಂಬಾ ಹಳೆ ಗಿಡಗಳು, ಹಾಗಾಗಿ ಒಂದು ಸಣ್ಣ ಪ್ಲಾಟ್ ಸ್ಯಾಂಪಲ್ ತೆಗೆದು ನೋಡಿದ್ದೇನೆ, ಮೂರು ಗಿಡ ಇದೆ ಹಾಕಿದ್ದೇನೆ, ಅದನ್ನ ನೋಡಬೇಕು. ತಂದೆಯವರು ಪೋಸ್ಟ್ ಮಾಸ್ಟರ್ ಆಗಿದ್ರು ಅಂತ ಹೇಳ್ತಾ ಇದ್ರಿ, ನೀವು ಪೂರ್ಣ ಕೃಷಿಯಲ್ಲೇ ತೊಡಸ್ಕೊಂತ ಬಂದ್ರಿ, ಮತ್ತೆ ಈ ಕಡೆ ಪೂಜೆ ಪುನಸ್ಕಾರ ಅಥವಾ ಇನ್ನು ಬೇರೆ ವಿಚಾರಗಳಲ್ಲಿ ಏನಾದ್ರೂ ತೊಡಸ್ಕೊಂಡು ಬಂದ್ರ ಭಾಗಿಯಾಗಿದ್ರಾ? ಹೇಗೆ ಪೂಜೆಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಲಿಲ್ಲ, ಬಟ್ ರುದ್ರ ಒಂದು ಪಾಠ ಆಗಿದೆ, ಹಾಗಾಗಿ ರುದ್ರ ಪಾರಾಯಣಕ್ಕೆ ಕೆಲವು ಕಡೆ ಹೋದ ಅನುಭವ ಉಂಟು. ಅದು ಹೋಗಿದ್ದೇನೆ. ಈ ಸಭೆ ಸಮಾರಂಭಗಳು ಮದುವೆಗಳು ಅದಕ್ಕೆ ಇದಕ್ಕಂತೇನು ಇಲ್ಲ, ಕೆಲವು ದೇವಸ್ಥಾನಗಳಲ್ಲೆಲ್ಲ ರುದ್ರ ಪಾರಾಯಣಕ್ಕೆ ಹೋಗಿದ್ದೇನೆ. ಭತ್ತವನ್ನ ನಿಮ್ ತಂದೆಯವ್ರ ಕಾಲದಿಂದ ಬೆಳ್ಕೊಂತ ಬಂದಿದ್ದೀರಿ? ಬಹಳ ವರ್ಷಗಳಿಂದ. ಆರು ಎಕರೆಯಲ್ಲಿ 3 ಎಕರೆ ಪ್ರದೇಶವನ್ನ ಬಳಕೆ ಮಾಡಿಕೊಂಡು BKR ಅಲ್ವಾ, ಏನಿದು BKR ತಳಿಯ ವಿಶೇಷತೆ, ಮತ್ತೆ ಯಾಕೆ ಇದನ್ನ ಇಷ್ಟಪಟ್ಟು ಬೆಳೀತದಿರಿ? ಇದು ಸಣ್ಣ ಅಕ್ಕಿ, ಮತ್ತೆ ಊಟಕ್ಕೆ ರುಚಿಕರವಾಗಿಯೂ ಇದೆ, ಮತ್ತೆ ಸ್ಥಳೀಯವಾಗಿ ಸಿಕ್ಕಿದಂತ ಒಂದು ವೆರೈಟಿ, ನಮ್ಮ ಪಕ್ಕದ ಗ್ರಾಮದಲ್ಲೇ ಸಿಕ್ಕಿದ್ದು, ಹಾಗಾಗಿ ಅದನ್ನ ಬೆಳೀತಾ ಇದ್ದೇನೆ. ಚೆನ್ನಾಗಿದೆ. ಎಷ್ಟು ವರ್ಷದಿಂದ? 4ನೇ ವರ್ಷ ಈಗ ಮಾಡ್ತಾ ಇರೋದು. ಏನು ವಿಶೇಷತೆ ಹೇಳಿ, ಎಷ್ಟು ಅವಧಿ, ಮತ್ತೆ ಬೀಳುತ್ತಾ ಹೇಗೆ? ಇದು ಬೀಳೋದಿಲ್ಲ ಮೇನ್, ಹಾಗಾಗಿ ಇದನ್ನ ಹೆಚ್ಚು ಇಷ್ಟಪಡ್ತಾ ಇದ್ದಾರೆ. ಇಳುವರಿ, ಇಳುವರಿ ತೊಂದರೆ ಇಲ್ಲ, ಚೆನ್ನಾಗಿದೆ. ಒಂದು ಸಿಗ್ಬೋದು ಅಥವಾ ನಿಮ್ಮಲ್ಲಿ ಸಿಗ್ತಾ ಇದೆ? ನಮ್ಮಲ್ಲಿ ಈಗ 1 ಎಕರೆಗೆ ಅಂತ ಹೇಳಿದ್ರೆ 15-16 ಬಟ್ಟೆವರೆಗೂ ತೆಗಿತಾ ಇದ್ದೇವೆ. ಮತ್ತೆ ಹೆಚ್ಚು ಈಗ ಉಳಿದ ಜನರು ಕೃಷಿಯಲ್ಲಿ ತೊಡಗಿಸಿಕೊಳ್ಳದೆ ಇರೋದ್ರಿಂದ ನಮಗೆ ಲಾಸ್ ಜಾಸ್ತಿ, ಪಕ್ಷಿಗಳ ಉಪದ್ರ ವಿಪರೀತ ಉಂಟು. ದನಗಳ ಉಪದ್ರ ಇದೆ, ಹಂದಿ ಹಂದಿಗಳೇ ಕಾಟ ಇದೆ, ಅದರ ಎಲ್ಲದರಿಂದ ರಕ್ಷಿಸಿಕೊಂಡು ಅಷ್ಟು ಬೆಳೀತಾ ಇದೆ. ಮತ್ತೆ ನಮಗೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ, ನಮಗೆ ಇಲ್ಲಿ ಹೊಳೆ ಬದಿ ಆದ್ರಿಂದ ನೀರಿನ ಸಮಸ್ಯೆ ವಿಪರೀತ ಉಂಟು. ನಮಗೆ ತೋಡಿನ ಸೌಕರ್ಯ ಇಲ್ಲ, ಹಾಗಾಗಿ ಸರಿಯಾಗಿ ಈಗ ಅಕ್ಟೋಬರ್ ನವೆಂಬರ್ ಕಾಳು ಕಟ್ಟುವ ಟೈಮಿಗೆ ನಮಗೆ ನೀರು ಇರೋದಿಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತೆ ಹೇಗೆ ಮಾಡ್ತೀರಿ? ಎರಡು ವರ್ಷ ನೀರು ಕೊಟ್ಟು ನೋಡಿದೆ, ಸ್ವಲ್ಪ ತ್ರಾಸದಾಯಕವಾದ ಕೆಲಸ. ಅಂದ್ರೆ ನೀವು ನಾಟಿ ಮಾಡೋದು ತಡ ಆಗ್ತದಾ? ನಾಟಿ ಸ್ವಲ್ಪ ತಡ ಆಗ್ತದೆ, ನೆರೆ ಹಾವಳಿಯಿಂದಾಗಿ ಸ್ವಲ್ಪ ತಡವಾಗಿ ಮಾಡಬೇಕಾಗ್ತದೆ. ಅಂದ್ರೆ ಯಾವ ಸಮಯದಲ್ಲಿ ನಾಟಿ ಮಾಡ್ಕೊಳ್ತೀರಿ ಸಸಿಗಳನ್ನ? ಫಸ್ಟ್ ಬಿತ್ತನೆಗೂ ಕೂಡ ನೀರಿನ ಸಮಸ್ಯೆ ಇರ್ತದೆ, ಮಳೆ ಚೆನ್ನಾಗಿ ಬಂದ ಮೇಲೆ ನೀರಾಗೋದು, ಹಾಗಾಗಿ ಬಿತ್ತನೆಗೂ ಲೇಟ್ ಆಗುತ್ತೆ, ಹಾಗೆ ನಾಟಿಗೂ ಲೇಟ್ ಆಗುತ್ತೆ. ನವೆಂಬರ್ ಟೈಮಿಗೆ ಕುಯಿಲಿಗೆ ಸರಿಯಾಗಿ ಬರ್ತದೆ. ಆಗಸ್ಟ್ ನಲ್ಲಿ ನಾಟಿ ಮಾಡ್ಕೊಂತಾರ ಅಥವಾ ಆಗಸ್ಟ್ ಕೊನೆಯಲ್ಲಿ? ಆಗಸ್ಟ್ ಆರಂಭದಲ್ಲೇ ಮಾಡಬಹುದು, ಕೆಲವು ಸಲ ನೆರೆಹಾವಳಿಯಿಂದ ಉಪದ್ರ ಆಗ್ತದೆ. ಅದೇ ಕಾವೇರಿದು ಯಾವಾಗಲೂ ನಿಮಗೆ ಭೀತಿನೇ ಉಂಟು ಅಲ್ವಾ? ಅದರಲ್ಲಿ 2018 ನಂತರ ಪ್ರತಿ ವರ್ಷನೂ ಏನಾಗ್ತದೆ ಏನಾಗ್ತದೆ ಅನ್ನೋ ಒಂದು ಭಯ ಇದ್ದೇ ಇರ್ತದೆ. ಹೌದೌದು, ಪಕ್ಕದಲ್ಲಿ ಪೆತ್ರಿ ಸೇತುವೆ ಹಾದು ಹೋಗುವ ಕಾವೇರಿ ನೀರು ಯಾವಾಗ ನಿಮಗೆ ಭಯವನ್ನು ಉಂಟಿಸುತ್ತೆ ಅಥವಾ ಸರಾಗವಾಗಿ ಹರ್ಕೊಂಡು ಹೋದ್ರೆ ಓ ಕಾಪಾಡಿದಲ್ಲಪ್ಪ ಅನ್ನೋತರ ಸಂತೋಷ. ನಿಜ, ಬಿ ಕೆ ಅವರ ತಳಿ ಭತ್ತವನ್ನ ನೀವು ಬಳಸ್ಕೊಂಡು ಮಾರಾಟ ಮಾಡ್ತೀರಿ? ಮಾರಾಟ ಮಾಡಿದ್ದು ಕಡಿಮೆ. ಮೂರು ಎಕರೆಯಲ್ಲಿ ಬೆಳೆದದ್ದು ಏನ್ ಮಾಡ್ತೀರಿ? ದನಗಳಿಗೆ ಬೇಕಾಗ್ತದೆ, ಮಡ್ಡಿಗೆ ಯೂಸ್ ಮಾಡ್ತೇವೆ, ಮತ್ತೆ ತೀರಾ ಹತ್ತಿರದ ನೆಂಟರಿಗೂ ಕೊಟ್ಟದ್ದು ಉಂಟು. ಅದೇ ಒಟ್ಟಿಲ್ಲೇ ಸದ್ಬಳಕೆ ಸದ್ಬಳಕೆ ಆಗುತ್ತೆ. ದನಕರುಗಳಿಗೆ ಮೇವು ಸಾಕಷ್ಟು ಸಿಗುತ್ತೆ. ಒಣಹುಲ್ಲು? ಒಣಹುಲ್ಲು ನಾವು ಮಾರಾಟ ಮಾಡೋದಿಲ್ಲ, ದನಗಳಿಗೆ ಮಳೆಗಾಲದಲ್ಲಿ ವಿಪರೀತ ಬೇಕಾಗುತ್ತೆ. ಮಧ್ಯಾಹ್ನ ಮಾತ್ರ ನಾವು ಹೊರಗಡೆ ನಮ್ಮದೇ ಜಾಗದಲ್ಲಿ ಬಿಟ್ಟು ಮೇಯಿಸ್ತೇವೆ, ಮಧ್ಯಾಹ್ನ ಹೊಡ್ಕೊಂಡು ಬಂದು ಹಟ್ಟಿಯಲ್ಲಿ ಕಟ್ಟಿ ಹುಲ್ಲು ಹಾಕಬೇಕಾಗ್ತದೆ, ಅವಾಗ ನಮಗೆ ಒಣಹುಲ್ಲು ಕೂಡ ಬಳಕೆ ಆಗ್ತದೆ. ಏನು ಖರೀದಿ ಮಾಡಕ್ ಹೋಗೋದಿಲ್ಲ? ಖರೀದಿ ಮಾತ್ರ ಮಾಡೋದಿಲ್ಲ. ಬೇಸಿಗೆಯಲ್ಲಿ ಹಸುಗಳಿಗೆ ಹಸಿ ಹುಲ್ಲು ಅಥವಾ ಹಸು ಮೇವು? ಬೇಸಿಗೆಯಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ, ಅಂತ ಇದ್ದದರನ್ನ ಬಳಸಿಕೊಳ್ತೇವೆ, ಹಡಲು ಬಿಟ್ಟ ಗದ್ದೆ ಉಂಟು ಅದರಿಂದ ಕಡ್ದು ಹಾಕ್ತೇವೆ. ಮೇವಿಗೆ ತೋಟದ ಕೆಲಸ, ಗದ್ದೆ ಕೆಲಸ, ಮತ್ತೆ ಹಸುಗಳು ಸಾಕೊಳ್ಳೋದು, ಮತ್ತೆ ಸಗಣಿ ತೆಗೆಯೋದು, ಇದಕ್ಕೆಲ್ಲ ಒಬ್ಬರಿಂದ ಕೆಲಸ ಆಗದ ಮಾತೆ, ಹೇಗೆ ವ್ಯವಸ್ಥೆ ಮಾಡ್ಕೊಂತೀರಿ? ಮನೆಯವರ ಸಹಕಾರ ಇರೋದ್ರಿಂದ ನಡೀತಾ ಉಂಟು. ನಿಮ್ಮ ಪತ್ನಿನ ಕೈ ಜೋಡಿಸ್ತಾರೆ, ಆಮೇಲೆ ಆಳು ಕಾಳುಗಳನ್ನು ಉಪಯೋಗಿಸ್ಕೊಳ್ತೀರಿ? ಒಬ್ಬರನ್ನ ಸ್ವಲ್ಪ ಬಳಸಿಕೊಳ್ತೇವೆ ಸಗಣಿ ತೆಗಿಲಿಕ್ಕೆ ಸ್ವಲ್ಪ. ಬೆಳಗಿನ ಜಾವದ ಒಂದು ಸಲ ಸಗಣಿ ನಾನೇ ತೆಗಿತೇನೆ, ಮತ್ತೆ ಹಾಲು ಕರೆದು ಅದನ್ನು ಬಿಟ್ಟಾದ್ಮೇಲೆ ಕೆಲಸದವಳ ಹತ್ರ ಸ್ವಲ್ಪ ತೆಗಿಸ್ತೇವೆ. ಹೇಗೆ ಮೇಯ್ಸೋಕೆ ವ್ಯವಸ್ಥೆ ಮಾಡ್ಕೊಂತೀರಿ? ಹಾಗೆ ಬಿಟ್ಟು ಬರ್ತೀರಾ ಅಥವಾ ಹೊಡ್ಕೊಂಡು ಹೋಗಿ ಮೇಯ್ಸ್ಕೊಂಡ್ ಬರ್ಲಿಕ್ಕೆ ಜನ ಇದಾರಾ? ಹೇಗೆ ಅದಕ್ಕೆ ಒಂದು 2 ಎಕರೆಯಷ್ಟು ಜಾಗ ಬಿಟ್ಕೊಂಡಿದ್ದೇವೆ ಮೇಯ್ಲಿಕ್ಕೆ. ಈಗ ಬೇಸಿಗೆ ಆದ್ರಿಂದ ಅಲ್ಲಿ ಮೇವಿಲ್ಲ, ಈಗ ಗದ್ದೆ ಕೂಡ ಎಲ್ಲ ಬೆಳೆದಿದೆ ಇರೋದ್ರಿಂದ ಹೌದು ಹೊರಗಡೆ ಬಿಟ್ಟಿದ್ದೇವೆ, ಸಂಜೆ ಹೊತ್ತಿಗೆ ಬರ್ತವೆ, ಇಲ್ಲದಿದ್ರೆ ಮಧ್ಯಾಹ್ನದ ಹೊತ್ತಿಗೆ ಹೊಡ್ಕೊಂಡು ಬಂದು ಕಟ್ಟಿಯಾಕ. ರಾತ್ರಿ ಬಂದ್ಮೇಲೆ ಅಥವಾ ಸಾಯಂಕಾಲ ಬಂದ್ಮೇಲೆ ಮೇವು ಹಾಕ್ತೀರಿ? ಮೇವು ಹಾಕಬೇಕಾಗ್ತದೆ. ಹಾಲು ಕೊಡೋ ಹಸುಗಳಿಗೆ ಪಶು ಆಹಾರವನ್ನ ಅಥವಾ ಭೂಸ ಹಿಂಡಿಯನ್ನು ಕೊಡ್ತೀರಾ? ಹೇಗೆ? ಗೋಧಿ ಭೂಸ ಮತ್ತು ತೆಂಗಿನ ಹಿಂಡಿ ರೆಗ್ಯುಲರ್ ಕೊಡ್ತೇವೆ, ಜೊತೆಗೆ ಅಕ್ಕಿ ನುಚ್ಚೆ ತವುಡು ಬೇಯಿಸಿ ಕೊಡ್ತೇವೆ. ಕ್ಯಾಟಲ್ ಫೀಡ್ ಅಂತ ಹೇಳಿ ಬೇರೆ ಹಾಕೋದಿಲ್ಲ. ಕೊಬ್ಬರಿ ಹಿಂಡಿ ತಗೊಳ್ತಾರೆ? ತಗೊಳ್ಬೇಕಾಗ್ತದೆ. ತೆಂಗಿನ ಮರಗಳು ತೋಟದಲ್ಲಿ ಎಷ್ಟಿದಾವೆ? 40 ಮರಗಳಿದಾವೆ. ಹಾಗೆ ನಮ್ಮ ಖರ್ಚಿಗೆ ತೆಂಗಿನಕಾಯಿ ಸಿಗ್ತದೆ, ಸ್ವಲ್ಪ ಕೊಬ್ಬರಿ ಮಾರ್ಲಿಕ್ಕೆ ಸಿಗ್ತದೆ, ಕೊಬ್ಬರಿ ಎಣ್ಣೆ ತೆಗೆಸ್ಕೊಳ್ತೇವೆ, ನಮ್ಮ ಉಪಯೋಗಕ್ಕೆ ಬಳಸ್ತೇವೆ. ಸ್ವಲ್ಪ ಮಾರಾಟ ಮಾಡ್ತೀನ ಎಣ್ಣೆನ? ಎಣ್ಣೆ ಅಷ್ಟು ಸಿಕ್ಕೋದಿಲ್ಲ, ಅಂತ ನಮ್ಮ ಖರ್ಚಿಗೆ ತೆಂಗಿನಕಾಯಿ ನಮಗೆ ಸ್ವಲ್ಪ ಜಾಸ್ತಿ ಬಳಕೆ ಆದ್ರಿಂದ ಹೆಚ್ಚು ಕೊಬ್ಬರಿ ಸಿಕ್ಕೋದಿಲ್ಲ. ಹಾಲು ಮಾರಾಟ ಮಾಡೋದು ಅಥವಾ ಹಾಲನ್ನ ಡೈರಿಗೆ ಹಾಕೋದು ಕಷ್ಟ ಆಗಿದೆ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ. ಈ ಕಡೆ ಬೆಣ್ಣೆ ತುಪ್ಪ ಮಾಡ್ಕೊಳ್ಳೋದು ಅದನ್ನು ಮಾಡ್ತೇವೆ. ಹೇಗೆ ಮಾರಾಟ ಆಗುತ್ತೆ? ಕೆಲವು ಸಲ ಹೊರಗಡೆ ತಗೊಳ್ಳೋರು ಇದ್ದಾರೆ, ಮನೆಗೆ ಬಂದು ತಗೊಂಡು ಹೋಗೋರು ಇದಾರೆ? ಮನೆಗೆ ಬಂದು ಇಲ್ಲಿ ಕಡಿಮೆಗೆ ಕೇಳ್ತಾರೆ, ಹಾಗೆ ನಾವು ಪುತ್ತೂರಲ್ಲಿ ಮಾರಾಟ ಮಾಡ್ತೇವೆ. ಹಾಗೆ 1 ಕೆಜಿಗೆ 1,000 ರೂಪಾಯಿವರೆಗೂ ಸಿಗುತ್ತೆ. ಸರಿನೇ, ನಮ್ಮದೇ ಬಳಕೆ ಆಗ್ತದೆ ನಮಗೆ. ತಿಂಗಳಿಗೆ ಒಂದ್ಸಾರಿ ಹೋಗಿ ಕೊಟ್ಟು ಬರ್ತೀರಾ ಅಲ್ಲಿ ಪುತ್ತೂರಿನಲ್ಲಿ? ನಾವು ಡಿಮಾಂಡ್ ಇದ್ದಾಗ ನೋಡಿಕೊಂಡು. ಸರಿನೇ ಸರಿನೇ. ಈಗ ಒಂದ್ಸಾರಿ ಮಾಡಿದ ತುಪ್ಪ ಎಷ್ಟು ದಿನದವರೆಗೆ ಕೆಡದಂಗೆ ಇಟ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಂಡಿದ್ರಿ ಅಥವಾ ಏನು ಮಾರ್ಗವನ್ನು ಕಂಡುಕೊಂಡಿದ್ರಿ? ಒಂದು 3-4 ತಿಂಗಳು ಇಡಬಹುದು. ಏನು ಕಾಲು ಕೆಜಿಯಷ್ಟು ಬಾಟ್ಲಲ್ಲಿ ಹಾಕೊಂಡು ತಗೊಂಡು ಹೋಗ್ತೀರಾ ಅಥವಾ 5 ಕೆಜಿವರೆಗೂ ಹಾಗೆ ಓಡ್ಲಿಕ್ಕಾಗ್ತದೆ? ಹೌದಾ? ಪುತ್ತೂರಲ್ಲಿ ಸಾವಯವ ಸಾಮಗ್ರಿಗಳನ್ನು ಒಂದು ಮಳಿಗೆ. ಓ ಸರಿನೇ. ಅಲ್ಲಿ ಕೊಟ್ಟರೆ ಅವರು ಮಾರಾಟ ಮಾಡ್ತಾರೆ, ಚಿಲ್ಲರೆಯಾಗಿ ಮಾರಾಟ ಮಾಡ್ತಾರೆ. ಒಳ್ಳೇದೆ, ತುಪ್ಪ ಚೆನ್ನಾಗಿದ್ರೆ ಸಹಜವಾಗಿ ಬೇಡಿಕೆ ಇದ್ದೇ ಇರುತ್ತೆ, ಇಷ್ಟಪಟ್ಟು ಖರೀದಿ ಮಾಡ್ತಾರೆ. ನಿಜ ನಿಜ. ತೋಟಕ್ಕೆ ಸುಣ್ಣ ಕೊಡ್ತೀರಾ? ಸುಣ್ಣ ಕೊಡುತ್ತೆ. ತೋಟಕ್ಕೆ ಭತ್ತದ ಗದ್ದೆಗೆ ಸಗಣಿ ಗೊಬ್ಬರವನ್ನು ಪೂರೈಕೆ ಮಾಡ್ತೀರಲ್ವಾ? ಮಾಡ್ತೇವೆ. ಗದ್ದೆಗೆ ನಾವು ಬೇರೆ ಇನ್ಆರ್ಗ್ಯಾನಿಕ್ ಮೆನ್ಯೂರ್ ಕೊಡೋದಿಲ್ಲ, ಆದಷ್ಟು ಕಾಂಪೋಸ್ಟ್ ಅನ್ನೇ ಬಳಸ್ತೇವೆ. ಕಾಂಪೋಸ್ಟ್ ಮತ್ತೆ ಹಿಂಡಿ ಏನಾದ್ರೂ ಕೊಡ್ತೀರಾ? ಇಲ್ಲ, ಬೇವಿನ ಹಿಂಡಿ ಅಥವಾ ಬೇರೆ ಬೇರೆದು? ಕಾಂಪೋಸ್ಟ್ ಮಾತ್ರ. ಓಹೋ, ಸರಿನೇ ಸರಿನೇ. ಈ ಭಾಗದಲ್ಲಿ ಅರೇಬಿಕ ಬಹಳ ಕಡಿಮೆ ಇಲ್ವೇ ಇಲ್ಲ ಅಂತ ಹೇಳ್ಬಹುದು. ಅರೇಬಿಕ ಬರುತ್ತೆ? ಅರೇಬಿಕ ಬರ್ಬೋದೇನ, ಯಾರು ನೋಡ್ಲಿಲ್ಲ, ರೋಬಸ್ಟಾ ಇಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ರೋಬಸ್ಟಾವನ್ನೇ ಬಳಸ್ತಾ ಇದ್ದಾರೆ. ಏನನ್ಸುತ್ತೆ, ಡಿಪ್ಲೊಮಾ ಮಾಡ್ಕೊಂಡು ಕೃಷಿಗೆ ಬಂದ್ರೆ, ಕಡೆ ಹಸುಗಳನ್ನು ಇಟ್ಕೊಂಡಿದ್ರಿ, ಭತ್ತನು ಬೆಳ್ಕೊಳ್ತೀರಿ, ಕಾಫಿ ತೋಟ ಇದೆ, ಮಕ್ಕಳು ಓದ್ತಿದ್ದಾರೆ, ಮತ್ತೆ ಅವ್ರದಾದ ಜವಾಬ್ದಾರಿಗಳಿದಾವೆ, ನಿಮ್ಮ ತಾಯಿನೂ ಗಟ್ಟಿದ್ದಾರೆ, ಎಲ್ಲರೂ ಸೇರ್ಕೊಂಡು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಲಸಗಳನ್ನು ಮಾಡ್ಕೊಂಡು ಆಳು ಕಾಳುಗಳನ್ನ ಉಪಯೋಗಿಸ್ಕೊಂಡು ನಿಭಾಯಿಸ್ಕೊಂಡು ಹೋಗ್ತದ್ರಿ. ಹೇಳಿ ಕೃಷಿ ಬಗ್ಗೆ. ಕೃಷಿ ತೊಂದರೆ ಇಲ್ಲ, ಆದ್ರೆ ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ, ಏರುಪೇರು ಆಗ್ತಾ ಇರುತ್ತೆ ಅಲ್ವಾ. ಕೆಲವೊಂದ್ಸರಿ ಯಾಕಾದ್ರೂ ಮಾಡ್ತೀವಿ ಅನ್ನೋ ತರ ಆಗುತ್ತೆ, ಕೆಲವೊಂದ್ಸರಿ ಅಯ್ಯೋ ಇಷ್ಟೊಂದು ಬೆಲೆ ಏರಿತಲ್ಲಪ್ಪ, ಒಳ್ಳೆ ದುಡ್ಡು ಸಿಗ್ತಲ್ಲ ಅಂತ ಸಂತೋಷ. ಅಮ್ಮನ ಹೆಸರು? ಅಮ್ಮನ ಹೆಸರು ಸರಸ್ವತಿ. ವಯಸ್ಸು ಅವ್ರಿಗೆ? 80. 80 ವಯಸ್ಸಿನಲ್ಲೂ ಲವಲವಿಕೆಯಿಂದ ನಾವು ನೋಡ್ತಾ ಇದೀವಿ ನೋಡಿ, ಚೀಲಕ್ಕೆ ಕೊಬ್ಬರಿ ತುಂಬ್ತಾದ್ರೆ ನಮ್ಮ ಜೊತೆಗೆ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರು, ನೆನಪು ಚೆನ್ನಾಗಿದೆ. ಅವರ ಆರೋಗ್ಯ ಮತ್ತು ಅವರ ಕಾರ್ಯಚಟುವಟಿಕೆ ಕ್ರಿಯಾಶೀಲತೆ ಬಗ್ಗೆ ನೆನಪು ಮಾಡ್ಕೊಳ್ಳಿ. ಅವರು ಮೊದಲಿಂದಲೂ ಕೃಷಿಯಲ್ಲಿ ತುಂಬಾ ಸಕ್ರಿಯವಾಗಿದ್ದವರು, ಒಳ್ಳೆ ಕೆಲಸ ಮಾಡಿ ಅನುಭವ ಇರುವವರು, ಹಾಗೆ ಗಟ್ಟಿಮುಟ್ಟಾಗಿದ್ದಾರೆ. ನೋಡಿ ನೋಡಿ ಅವ್ರ ಕೆಲಸ ಅವರು ಮಾಡ್ಕೊಳ್ಳೋದ್ರ ಜೊತೆಗೆ ನೋಡಿ ಮನೆ ಕೆಲಸ ಇನ್ನು ಬೇರೆ ಬೇರೆದೆಲ್ಲದು ಮಾಡ್ಲಿಕ್ಕೂ ಭಾಗ್ಯ ಆಗ್ತಾರೆ. ನಿಜ, ಆ ಲವಲವಿಕೆ ನಮ್ಮನ್ನ ಬಹಳ ಚೆನ್ನಾಗಿ ಕಾಪಾಡ್ಲಿಕ್ಕೂ ಒಂಥರ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಲಿಕ್ಕೂ ನೆರವಾಗ್ತದೆ. ಅವರು ತಮ್ಮ ಯೌವನದಲ್ಲಿ ಒಂದು 4-5 ವರ್ಷ ಅಧ್ಯಾಪಕಿಯಾಗಿ ಕೆಲಸ ಮಾಡಿದ್ರು. ಓಹೋ, ಬೆಟಗಿರಿ ಶಾಲೆಯಲ್ಲಿ ಕೆಲಸ ಮಾಡಿದ್ದಾರೆ. ನೋಡಿ ನೋಡಿ, ಆಮೇಲೆ ಅವರು ಬಿಟ್ರು. ಏನು ಓದಿದ್ರು ಅವರು? 10th ಆಗಿನ ಕಾಲದಲ್ಲಿ. ಆದ್ರೂ ಚೆನ್ನಾಗಿ ತಿಳುವಳಿಕೆ ಇದೆ ಅಲ್ವಾ ಅವರ ಮಾತಿನಲ್ಲಿ, ಅಥವಾ ಅವರ ಮುಖದಲ್ಲಿ ವಯಸ್ಸಾಗಿದೆ ಅಂತ ಅನ್ನೋ ತರ ಅನ್ಸೋದಿಲ್ಲ. ಆ ತರದ ಹಿರಿಯರು ಮನೆಯಲ್ಲಿದ್ರೆ ಏನೋ ಒಂಥರ ಸಂತೋಷ, ಸಾರ್ಥಕತೆ ಅಲ್ವಾ. ಅಪ್ಪವರು ಚಟುವಟಿಕೆಯಿಂದ ಕೆಲಸ ಮಾಡ್ಕೊಂತ ಬಂದಿದ್ದಾರಲ್ವಾ? ಕೊನೆಯವರೆಗೂ ಚಟುವಟಿಕೆಯಿಂದ ಇದ್ರು. ಹಸು ಸಾಕೋದು ಕಷ್ಟ ಅಂತ ಅನ್ನೋರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಹಸು ಸಾಕೋದು ಸ್ವಲ್ಪ ಕಷ್ಟವೇ. ಮತ್ತೆ ಇಟ್ಕೊಂಡಿದ್ರಿ? ಇಟ್ಕೊಂಡಿದ್ದೇವೆ, ಹಾಲು ಮಜ್ಜಿಗೆ ಬಹಳ ಅಗತ್ಯವಾಗಿ ಇರೋದ್ರಿಂದ ನಮಗೆ ಅನಿವಾರ್ಯವಾಗಿದೆ. ಹಾಗಾಗಿ ಒಂದು 2 ಎಕರೆ ಸ್ವಲ್ಪ ಕಾಲೇಜ್ ಆಗಿ ಬಿಟ್ಕೊಂಡಿರೋದ್ರಿಂದ ಸ್ವಲ್ಪ ಗದ್ದೆ ಮಾಡ್ತಾ ಈಗ ನಡೀತಾ ಉಂಟು. ಎಷ್ಟು ವರ್ಷ ನಡೀತದೆ ಗೊತ್ತಿಲ್ಲ. ಎಲ್ಲದು ಒಳ್ಳೇದಾಗುತ್ತೆ ಅಂತ ಅನ್ಕೊಂಡು ಹೋಗ್ಬೇಕು ಅಷ್ಟೇ. ಮತ್ತೆ ಹಸು ಸಾಕೋದು ಕೆಟ್ಟದಂತ ಯಾರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯವೇ ಇಲ್ಲ. ಕಷ್ಟಗಳು, ಸಮಸ್ಯೆಗಳು, ಮತ್ತೆ ಇನ್ನು ಬೇರೆ ಬೇರೆ ಸವಾಲುಗಳು ಬರ್ತವೆ. ಆದರೆ ಈ ಕಡೆ ಇನ್ನೊಂದು ದಿಕ್ಕಿನಲ್ಲಿ ನೋಡೋದಾದ್ರೆ ಹಸು ಸಾಕಾಣಿಕೆಯಿಂದ ಕೃಷಿಗೆ, ಕುಟುಂಬಕ್ಕೆ ಅನುಕೂಲವೆ. ನಿಜ, ಖುಷಿ ಆಯ್ತು ಚಂದ್ರಶೇಖರ್ ಭಟ್ರೆ, ಇದುವರೆಗೆ ನಿಮ್ಮ ಕೃಷಿ ಅನುಭವಗಳನ್ನ ಹಂಚಿಕೊಂಡ್ರಿ, ಕಾಫಿಯನ್ನ ಬೆಳ್ಕೊಂಡಿದಿರಿ, ಭತ್ತವನ್ನ ತಪ್ಪದೆ ಸಾಗುವಳಿ ಮಾಡ್ತೀರಿ, 6 ಎಕರೆ ಗದ್ದೆ ಜಾಗದಲ್ಲಿ 3 ಎಕರೆ ಬಿಕೆ ಅವರ ತಳಿಯನ್ನು ಹಾಕೊಂಡು ಬರ್ತಾ ಇದ್ರಿ, ಮತ್ತಿನ್ನು ಇದಕ್ಕೆ ಪೂರಕವಾದ ಹೈನುಗಾರಿಕೆ ಅಥವಾ ಹಸುಗಳ ಸಾಕಾಣಿಕೆಯಲ್ಲಿ ತಾವು ಭಾಗಿಯಾಗಿರೋದನ್ನ ಹಂಚಿಕೊಂಡ್ರಿ. ಹಸು ಸಾಕ್ಲಿಕ್ಕೆ ಅಥವಾ ಹಸು ಸುರಕ್ಷಿತವಾಗಿರ್ಲಿಕ್ಕೆ ಒಂಥರ ಸುರಕ್ಷಿತವಾದ ಕೊಟ್ಟಿಗೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ರು. ಎಷ್ಟು ವರ್ಷ ಆಯ್ತು ಅದನ್ನ ಮಾಡಿ? 2017 ಮಾಡಿದ್ದು, ಮೊದಲು ಬೇರೆ ಕೊಟ್ಟಿಗೆ ಇತ್ತು. ಕೊಟ್ಟಿಗೆದು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಪರಿಚಯ ಮಾಡಿಕೊಡಿ. ಕೆಲವೊಂದು ಕಡೆಗೆ ಏನು ಹಸುಗಳು ಉಸಿರಾಡೋದು ಕಷ್ಟ ಅನ್ನೋ ಥರ ಗಾಳಿ ಆಡ್ಲಿಕ್ಕೆ ಅವಕಾಶ ಇಲ್ಲದನ್ನ ಏನೋ ಒಂದು ಮನೆ ಥರ ಮಾಡಿಬಿಡ್ತಾರೆ. ನೀವು ಹೇಗೆ ಮಾಡಿದ್ರಿ ಹೇಳಿ? ಗಾಳಿ ಬೆಳಕಿರುವ ಹಾಗೆ ಒಂದು 40 ಅಡಿ ಉದ್ದ 20 ಅಡಿ ಅಗಲದ ಒಂದು ಕೊಟ್ಟಿಗೆಯನ್ನು ಮಾಡ್ಕೊಂಡಿದ್ದೇವೆ. ಹಸುಗಳಿಗೆ ಹಾಕಿದ ಹುಲ್ಲು ತಿನ್ನಲಿಕ್ಕೆ ಬೇಕಾದಾಗ ಅನುಕೂಲವಾಗಿ ಇರುವ ಹಾಗೆ ಮಾಡಿಕೊಂಡಿದ್ದೇವೆ, ತೊಟ್ಟಿ ಮಾಡಿ. ನೆಲ ಹಸು ಹೇಗಿದೆ? ನೆಲ ಹಸು ಸಿಮೆಂಟ್ ಅನ್ನೇ ಬಳಸಿದ್ದು. ಓಹೋ, ಕೆಲವೊಬ್ರು ಸಿಮೆಂಟಿನ ನೆಲ ಅಷ್ಟೊಂದು ಒಳ್ಳೇದಲ್ಲ ಅಂತ ಮಾತಾಡದಿದೆ, ಕಡಪ ಕಲ್ಲುಗಳನ್ನು ಅಥವಾ ಇನ್ನು ಬೇರೆ ಶಿಲಾ ಕಲ್ಲುಗಳು, ಸ್ಲ್ಯಾಬ್ಗಳು ಹೌದು ಆ ತರ ಒರಟಾಗಿರೋ ಕಲ್ಲುಗಳನ್ನು ಬಳಸೋದಿದೆ. ಸಿಮೆಂಟ್ ಹಾಕಿ ಸ್ವಲ್ಪ ಜಾರ್ತದೆ, ಅದೊಂದು ಉಂಟು. ಮ್ಯಾಟ್ಗಳನ್ನ ಬಳಸ್ಕೊಳ್ಳುತ್ತಾರೆ, ಬಳಸಬಹುದು, ಅದನ್ನ ನೋಡ್ಲಿಲ್ಲ. ದೊಡ್ಡ ಹಸುಗಳನ್ನು ಕಟ್ಟೋ ಜಾಗದ ಪಕ್ಕದಲ್ಲಿ ಕರುಗಳಿಗೆ ಸಪರೇಟ್ ಆಗಿ ಕಟ್ಟಲಿಕ್ಕೆ ಮಾಡಿಕೊಂಡಿದ್ದೇವೆ. ಕೆಲವೊಬ್ರು ಎಲ್ಲದನ್ನು ಸೇರಿಸಿ ಕಟ್ಬಿಡ್ತಾರೆ, ಅಥವಾ ಬೇರೆ ಕಡೆ ಕರುಗಳನ್ನ ಇಟ್ಕೊಳ್ಳೋದಿದೆ. ನೀವು ಪಕ್ಕದಲ್ಲೇ ಒಂದು ವಿಶೇಷವಾದ ರಚನೆ ಮಾಡಿದ್ರೆ ಹೇಳಿ. ನಮಗೆ ಬಿಟ್ಕೊಳ್ಳಿಕ್ಕೆ ಮಾಡ್ಲಿಕ್ಕೆ ಎಲ್ಲ ಅನುಕೂಲ ಆಗುತ್ತೆ. ಕರು ಬಿಡ್ಲಿಕ್ಕೆ ಹೊರಗಡೆ ತರೋದು ಬೇಡ ಅಲ್ವಾ, ಆಚೆ ಈಚೆ ಓಡಾಡುವ. ನೀರು ಕೊಡ್ಲಿಕ್ಕೆ? ನೀರು ಕೊಡ್ಲಿಕ್ಕೆ ನಾವು ಅಲ್ಲಿ 10 ಟ್ಯಾಪ್ ಇದೆ, ಬಕೆಟ್ ಅಲ್ಲಿ ನೀರು ಕೊಡ್ಲಿಕ್ಕೆ ಆಗ್ತದೆ. ಹೊರಗಡೆ ಬಿಟ್ಟಾಗ ಹೊಳೆಯಲ್ಲಿ ಧಾರಾಳ ನೀರಿದೆ, ಅಲ್ಲೇ ಕುಡ್ಕೊಂಡು ಬರ್ತವೆ. ನಿಜ ನಿಜ ನಿಜ. ಒಟ್ಟಾರೆ ಕೃಷಿಯಲ್ಲಿ ಚೆನ್ನಾಗಿ ತೊಡಸ್ಕೊಳ್ತಾ ಬಂದಿದ್ರಿ. ನಿಮ್ಮ ಕಾಫಿ ಕೃಷಿದು ಮತ್ತೆ ಭತ್ತದ ಸಾಗುವಳಿ ಒಂದು ಸಂಗತಿಯನ್ನು ಮುಂದಿಟ್ಕೊಂಡು ನಾವು ಮಾತಾಡೋದಾದ್ರೆ, ಲಾಭ ನಷ್ಟವನ್ನ ಚರ್ಚೆ ಮಾಡೋದಾದ್ರೆ ಏನನ್ಸುತ್ತೆ? ಹೆಚ್ಚು ಕೃಷಿಯಲ್ಲಿ ತೊಡಗಿಸಿಕೊಂಡ್ರೆ ಖಂಡಿತ ಲಾಭ ಉಂಟು, ಲಾಭ ಇಲ್ಲ ಅಂತಿಲ್ಲ, ಆದರೆ ಲಾಭದ ಅಂಶ ಹೆಚ್ಚು ಕಡಿಮೆ ಆಗಬಹುದು ಅಷ್ಟೆ. ಕೆಲವೊಂದ್ಸಾರಿ ಒಳ್ಳೆ ಬೆಲೆ ಸಿಕ್ತಂದ್ರೆ ದೊಡ್ಡ ಸಂತೋಷ, ಕೆಲವೊಂದ್ಸಾರಿ ಇಳುವರಿ ಸರಿ ಸಿಗ್ಲಿಲ್ಲ, ಧಾರಣೆನೂ ಅಷ್ಟು ಕಷ್ಟ ಅಂತಂದಾಗ ಏನೋ ಒಂದ್ ಸಣ್ಣ ಆತಂಕ ಅನ್ಸುತ್ತೆ ಅಲ್ವಾ. ನಿಶ್ಚಿತವಾದ ಆದಾಯ ಇರೋದಿಲ್ಲ, ಆದರೆ ತೊಂದರೆ ಇಲ್ಲ. ಹೌದು ಹೌದು. ಈ ಸಂದರ್ಭದಲ್ಲಿ ತಾವು ಮಾತನಾಡಿ ನಮ್ಮೊಂದಿಗೆ ಅನುಭವಗಳನ್ನು ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.

ಗೊಬ್ಬರದ ಮೂಲಗಳು ಅವೇ ಜೀವಂತ ಗೊಬ್ಬರದ ಮೂಲಗಳು ಮಣ್ಣಿಗೆ ಸೇರಿಸಿ ಸಗಣಿಯನ್ನು ಬೆಳೆಗಳಿಗೆ ಸಿಂಪಡಿಸಿ ಗಂಜಲವನ್ನು ದ್ರವ ರೂಪದಲ್ಲಿ ಕೊಡಿ ಸಗಣಿಯನ್ನು ತಯಾರಿಸಿಕೊಳ್ಳಿ ಜೀವಾಮೃತವನ್ನು ತಯಾರಿಸಿಕೊಳ್ಳಿ ಜೀವಾಮೃತವನ್ನು ಜೀವಾಮೃತವನ್ನು ತಯಾರಿಸಿಕೊಳ್ಳಿ ಜೀವಾಮೃತವನ್ನು ಇರಲಿ ನಮ್ಮಲ್ಲಿ ಜಾನುವಾರುಗಳು ಇರಲಿ ನಮ್ಮಲ್ಲಿ ಜಾನುವಾರುಗಳು ಅವೇ ಜೀವಂತ ಗೊಬ್ಬರದ ಮೂಲಗಳು ಅವೇ ಜೀವಂತ ಗೊಬ್ಬರದ ಮೂಲಗಳು ಕಳೆ ಹುಲ್ಲು ತಿನ್ನುವ ಜೀವಿಗಳು ಕಳೆ ಹುಲ್ಲು ತಿನ್ನುವ ಜೀವಿಗಳು ಲಲ್ಲಲಾಲ ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಪೇಟೆ ಧಾರಣೆ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,000 ರೂಪಾಯಿಂದ 15,350 ರೂಪಾಯಿಗಳು, ಅರೇಬಿಕಾ ಚರಿ 7,800 ರೂಪಾಯಿಂದ 8,000 ರೂಪಾಯಿಗಳು, ರೋಬೆಸ್ಟಾ ಪಾರ್ಚ್ಮೆಂಟ್ 10,300 ರೂಪಾಯಿಂದ 10,500 ರೂಪಾಯಿಗಳು, ರೋಬೆಸ್ಟಾ ಚರಿ 5,450 ರೂಪಾಯಿಂದ 5,650 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಸೇವಾ ಮಾಹಿತಿ. ಮೂರ್ನಾಡು ಬಾಡಗ ಗ್ರಾಮ ಕಾರಳಾನ ಬಾರಿಯಂಡ ಜ್ಯೋತಿ ಇಂದು ಮರಣಪಟ್ಟಿತು. ಬಾರಿಯಂಡ ತಿಮ್ಮಯ್ಯ ಐಂಡ ಪೊಣ್ಣು, ಭರತ್ ಐಂಡ ಅವ್ವ, 65 ವಯಸ್ಸ ಬಾರಿಯಂಡ ಜ್ಯೋತಿ ತಾಮನೆ ಕಿಕ್ಕೇರಿಯಂಡ. ಆಖೇರಿ ಕಾರ್ಯ ನಾಳೆ ಮಜ್ಜಣ ದಂಡುಗಂಟಿರ ಮೀದ ಬಾರಿಯಂಡ ಒಕ್ಕತೋಟಂಗಳತ್ತ ನಡಪ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್. ಇದರ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆಂಗ್ಲ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನಿರಂತರವಾಗಿ ಶ್ರಮಿಸುತ್ತಾ ಎಸ್ಎಸ್ಎಲ್ಸಿಯಲ್ಲಿ ಸತತ 12 ವರ್ಷಗಳಿಂದ ಶೇಕಡ 100ರಷ್ಟು ಫಲಿತಾಂಶ ಪಡೆಯುತ್ತಿರುವ ಗ್ರಾಮೀಣ ಭಾಗದ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೆನ್ನಬಾಣೆ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಮಡಿಕೇರಿನ ಸಂತ ಜೋಸೆಫರ ಕಾಲೇಜಲ್ಲಿ ಪಿಆರ್ಒ ಮತ್ತು ಎಪಿಆರ್ಗಳಿಗೆ ಚುನಾವಣಾ ತರಬೇತಿ ಕಾರ್ಯಾಗಾರ ನಡೆದು ತರಬೇತಿ ಕಾರ್ಯಾಗಾರದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶನವು ವಿಧಾನಸಭಾ ಚುನಾವಣೆ ಸಂಬಂಧದಲ್ಲಿ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಆಗದಂಗೆ ವ್ಯವಸ್ಥಿತ ರೀತಿಯಲ್ಲಿ ಚುನಾವಣಾ ಕಾರ್ಯ ನೀಸುವಂಗೆ ಮತಗಟ್ಟೆ ಅಧಿಕಾರಿಗಳಿಗೆ ಮತ್ತು ಸಹಾಯಕ ಮತಗಟ್ಟೆ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟು ಜಿಲ್ಲೆಯಲ್ಲಿ ಒಟ್ಟಾರೆ 542 ಮತಗಟ್ಟೆಗಳಿದ್ದು ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ 269 ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 273 ಮತಗಟ್ಟೆಗಳಿದ್ದು ಚುನಾವಣೆಗೆ ನಿಯೋಜನೆ ಮಾಡಿದ ಎಲ್ಲ ಹಂತದ ಅಧಿಕಾರಿಗಳಿಗೆ ಅಂಚೆ ಮತದಾನಕ್ಕೆ ಅವಕಾಶ ಹುಟ್ಟು ಅಂತ ಜಿಲ್ಲಾಧಿಕಾರಿಗ ಹೇಳೋಳು. ಐಕಾನಿಕ್ ಬ್ರದರ್ಸ್ ಕಾಂತೂರು ಇವರ ಕಡೆಯಿಂದ ಉಳುವಾರನ ಆಟದ ಬಾಣಿಲಿ ನಡೆದ ಎರಡನೇ ವರ್ಷದ ಕೊಡಗು ಗೌಡ ವಾಲಿಬಾಲ್ ಮತ್ತು ಥ್ರೋಬಾಲ್ ಪಂದ್ಯಾಟಲಿ ಕಡ್ಲೇರ ಕುಟುಂಬ ಸುರುಣ ಇನಾಮು ಪಡ್ಕೊಂಡ್ರೆ ಪಡ್ಡಂಬೈಲು ಎರಡನೇ, ಬಾಳಾಡಿ ಮೂರನೇ ಮತ್ತು ಕೂಡಕಂಡಿ ನಾಲ್ಕನೇ ಸ್ಥಾನ ಪಡ್ಕೊಂಡಳು. ಹಾಗೆ ಹೆಣ್ಣು ಜನರ ಥ್ರೋಬಾಲ್ ಪಂದ್ಯಾಟಲಿ ಪಾರೇರ ಕುಟುಂಬ ಒಂದನೇ, ಕಟ್ಟೆಮನೆ ಕುಟುಂಬ ಎರಡನೇ ಇನಾಮು ಪಡ್ಕೊಂಡಳು. ಚುನಾವಣಾ ನೀತಿ ಸಂಹಿತೆಯಿಂದಾಗಿ ಖಾಸಗಿ ಸಭೆ ಜಂಬರಗಳಲ್ಲಿ ಕಳ್ಳು ಬಳಸಿಕೆ ಇದ್ದ ನಿರ್ಬಂಧನ ಸಡ್ಲ ಮಾಡಿರುವ ಅಬಕಾರಿ ಇಲಾಖೆ ಕಳ್ಳು ಬಳಸಿಕೆ ಷರತ್ತುಬದ್ಧ ವಿನಾಯಿತಿ ಕೊಟ್ಟುಟು. ಇದರ ಪ್ರಕಾರ ರಾಜಕೀಯ ಉದ್ದೇಶಕ್ಕೆ ಖಾಸಗಿ ಸಭೆ ಜಂಬರಗಳಿಗೆ ಬಳಸಿಕಾಗದು, ತಮ್ಮ ಜಂಬರಗಳಿಗೆ ಕಳ್ಳು ಬಳಸಿಕೆ ಅನುಮತಿ ಕೇಳವು, ನೋಟರಿಯಿಂದ ಮುಚ್ಚಳಿಕೆ ಮಾಡಿಸಿಕೊಂಡು ಜಿಲ್ಲಾ ಚುನಾವಣಾಧಿಕಾರಿಗಳ ಅನುಮತಿ ಸಿಕ್ಕಿದ ಮೇಲೆ ಅಬಕಾರಿ ಇಲಾಖೆಯಿಂದ ಅನುಮತಿ ಪಡ್ಕೊಳಕು ಅಂತ ಅಬಕಾರಿ ಇಲಾಖೆನ ಆಯುಕ್ತರು ಹೊರಡಿಸಿರುವ ಆದೇಶದಲ್ಲಿ ಹೇಳೋಳು. ಭಾಗಮಂಡಲ ಹತ್ತಿರದ ಚೆಟ್ಟಿಮಾನಿ ಗ್ರಾಮದ ಕೆದಂಬಾಡಿ ಕ್ರಿಕೆಟ್ ಆಟದ ಬಾಣಿಯಲ್ಲಿ ಕೆದಂಬಾಡಿ ರಾಮಯ್ಯಗೌಡರ ನೆಂಪುಲಿ 10 ಕುಟುಂಬ 18 ಗೋತ್ರದ ಕೊಡಗು ಮತ್ತು ದಕ್ಷಿಣ ಕನ್ನಡ ಅರೆಭಾಷೆ ಗೌಡ ಕುಟುಂಬಗಳ ನಡುಲಿ ನಡೀತಿರುವ 27ನೇ ವರ್ಷದ ಕೆದಂಬಾಡಿ ಕಪ್ 2023ರ ಇಂದಿನ ಆಟಲ್ಲಿ ಕಾಳೆಯಂಡ ಪಾಲಾರುಗುಂಡ್ಯ ಮತ್ತು ನೂಜಿಬೈಲು ತಂಡಗ ಮುಂದಕ್ಕೆ ಅಡಿಯಿಟ್ಟಳು. ಹಾಗೆ ನಾಳಿನ ಪಂದ್ಯಾಟಲ್ಲಿ ಕುದುಪಜೆ ತೊತ್ಯನ ಎಡಿಕೇರಿ ಬೈಮನ ಮೇಲೆಚೆಂಬು ಪೊಡನೋಳನ ಪುದಿಯ ನೆರವನ ಕಡ್ಲೇರ ಕುಯ್ಯಮುಡಿ ಉಳುವಾರನ ಮತ್ತು ಕಟ್ಟೆಮನೆ ಮೇರ್ಕಜೆ ಕುಟುಂಬಗ ಭಾಗವಹಿಸುವೆ. ವಿಧಾನಸಭೆ ಚುನಾವಣೆಯ ಬಗೆಯಲ್ಲಿ ಮತದಾರರು ಯಾವುದೇ ಹೆದರಿಕೆ ಇಲ್ಲದೆ ಓಟ್ ಹಾಕುವಂಗೆ ಧೈರ್ಯ ಕೊಡುವ ಬಗೆಯಲ್ಲಿ ಮಡಿಕೇರಿಲಿ ಪೊಲೀಸ್ ಇಲಾಖೆನ ಕಡೆಯಿಂದ ಪಥಸಂಚಲನ ನಡೆದು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಮತ್ತು ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶರವಣ್ಣವು ಇಂಡಿಯನ್ ಪಬ್ಲಿಕ್ ಹೆಲ್ತ್ ಅಸೋಸಿಯೇಷನ್ನ ಕಡೆಯಿಂದ ಕೊಡುವ ಡಾಕ್ಟರ್ ಬಿಎನ್ ರಾಯ್ ಅತ್ಯುತ್ತಮ ಸಂಶೋಧನಾ ಪ್ರಶಸ್ತಿಗೆ ಆಯ್ಕೆಯಾಗಳು. ಕೋಲ್ಕತ್ತಲ್ಲಿ ನಡೆದ ಪ್ರಶಸ್ತಿ ಕೊಡುವ ಜಂಬರಲ್ಲಿ ಪಶ್ಚಿಮ ಬಂಗಾಳದ ರಾಜ್ಯಪಾಲ ಡಾಕ್ಟರ್ ಸಿ ವಿ ಆನಂದ್ ಬೋಸ್ ಅವರ ಕೈಯಿಂದ ಡಾಕ್ಟರ್ ರಾಮಚಂದ್ರ ಕಾಮತ್ನವು ಪ್ರಶಸ್ತಿ ಪಡ್ಕೊಂಡು ಅಂತ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ನಿರ್ದೇಶಕರು ತಿಳಿಸೋಳು. ಮತದಾನದ ಮಹತ್ವದ ಜನಕ್ಕೆ ತಿಳಿಸುವ ನಿಟ್ಟಿನಲ್ಲಿ ನಿನ್ನೆ ಮಡಿಕೇರಿಯಲ್ಲಿ ಕೊಡಗು ಜಿಲ್ಲಾ ಮತದಾರರ ಶಿಕ್ಷಣ ಮತ್ತು ಸಹಭಾಗಿತ್ವ ಸಮಿತಿ ಮತ್ತು ಮಡಿಕೇರಿನ ಚೇಂಬರ್ ಆಫ್ ಕಾಮರ್ಸ್ನ ಕೂಡುಕೂಟಲ್ಲಿ ಬೈಕ್ ಜಾಥಾ ನಡೆದು ಜಿಲ್ಲಾಧಿಕಾರಿಗ ಸೇರಿದಂಗೆ ಜಿಲ್ಲಾ ಮಟ್ಟದ ಅಧಿಕಾರಿಗ ಭಾಗವಹಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್ನವು ಮತದಾನ ಪ್ರತಿಯೊಬ್ಬರ ಹಕ್ಕಾಗಿದ್ದು ಹೆಚ್ಚು ಹೆಚ್ಚಾಗಿ ಯುವ ಜನರು ಓಟು ಹಾಕುವಕ್ಕೆ ಪ್ರೋತ್ಸಾಹ ಕೊಡಿಕಾಗಿ ಕಾರ್ಯಕ್ರಮ ನಡೆಸುತ್ತಿದ್ದು ಓಟು ಹಾಕಿದ ಮೇಲೆ ಸೆಲ್ಫಿ ಪೈಪೋಟಿ ಮತ್ತು ಸಖಿ ಬೂತ್ ಯಂಗ್ ಬೂತ್ ಈ ಸಲದ ವಿಶೇಷ ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆ ಮತದಾನದ ರಾಯಭಾರಿಗ ಸೇರಿದಂಗೆ ಜಿಲ್ಲಾ ಮಟ್ಟದ ಅಧಿಕಾರಿಗ ಹಾಜರಿದ್ದು ಪತ್ರಕರ್ತರು ತಮ್ಮ ಯಾಗೋಳನ ಪುರುಸೋತಿಲ್ಲದ ಕೆಲಸ ಕಾರ್ಯಗಳ ಒತ್ತಡದಿಂದ ಹೊರಗೆ ಬಂದು ಖುಷಿ ಮತ್ತು ಚಟುವಟಿಕೆಯಿಂದ ಕಾರ್ಯನೀಸಿಕೆ ಆಟೋಟಗ ಸಹಾಯ ಮಾಡಿದೆ ಅಂತ ವಕೀಲ ಡಾಕ್ಟರ್ ಯಾಲದಾಳು ಮನೋಜ್ ಬೋಪಯ್ಯನವು ಹೇಳೋಳು. ಮಡಿಕೇರಿನ ಪತ್ರಿಕಾಭವನದಲ್ಲಿ ಕೊಡಗು ಪತ್ರಕರ್ತರ ಸಂಘದ ವಾರ್ಷಿಕೋತ್ಸವದ ಬಗೆಯಲ್ಲಿ ಏರ್ಪಾಡು ಮಾಡಿದ್ದ ಒಳಾಂಗಣ ಕ್ರೀಡಾಕೂಟಕ್ಕೆ ಚಾಲನೆ ಕೊಟ್ಟು ಮಾತಾಡಿದ ಅವು ರಾಷ್ಟ್ರದ ಪ್ರಗತಿಯಲ್ಲಿ ಮಾಧ್ಯಮ ಕ್ಷೇತ್ರದ ಪಾತ್ರ ಅತ್ಯಂತ ಮಹತ್ವದಾಗುಟ್ಟು ಅಂತ ಅಭಿಪ್ರಾಯಪಟ್ಟು ಸಭಾ ಕಾರ್ಯಕ್ರಮ ಮುಗ್ದ ಮೇಲೆ ಪತ್ರಕರ್ತರ ನಡುವಲ್ಲಿ ಟೇಬಲ್ ಟೆನಿಸ್ ಕೇರಂ ಚೆಸ್ ಪಂದ್ಯಾಟಗ ನಡೆದು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್ ಬೆಡ್ ಶೀಟ್ ಡಬಲ್ ಕಾರ್ಪೆಟ್ ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ವಿರಾಜಪೇಟೆ. ಏನ್ ಶೇಷಪ್ಪ, ಮೊಬೈಲ್ ನೋಡ್ಕೊಂಡ್ ಕೂತಿದ್ಯಾ? ಏನಿಲ್ಲ, ಇವತ್ ಕಿಸಾನ್ ಸನ್ಮಾನದ ಹಣ ಬರ್ತೈತೆ, ಅದಕ್ಕೆ ಕಾಯ್ತಾ ಇವನಿ. ಹೌದಾ, ಸೀದಾ ಅಕೌಂಟ್ಗೆ ಬರ್ತದಾ? ಓ ಮೇಸ್ಟ್ರೇ, ಹಂಗಾದ್ರೆ ಆಫೀಸ್ ಇಂದ ಆಫೀಸ್ಗೆ ಅಲಿಯೋದು ತಪ್ತು ಅನ್ನು. ಹೌದು ಮೇಸ್ಟ್ರೇ, ವರ್ಷಕ್ಕೆ ಮೋದಿ ಅವರು 6,000, ರಾಜ್ಯ ಬಿಜೆಪಿ ಸರ್ಕಾರ 4,000, ಒಟ್ಟು 10,000 ಕೊಡ್ತಾವ್ರೆ. ವಾ ನೋಡಿ ಮೇಸ್ಟ್ರೇ, ಬಂದೇ ಬಿಡ್ತು ದುಡ್ಡು. ಟೈಮ್ ಅಂದ್ರೆ ಟೈಮ್ ಫಾಸ್ಟ್ ಎಫಿಷಿಯಂಟ್ ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ, ಬಿಜೆಪಿಗೆ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ಕಂಡಂಗಾಲ ಮರೋಡಿಕೇರಿ ಶ್ರೀ ಈಶ್ವರ ಅಂಬಲದಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಏರ್ಪಡಿಸಲಾಗಿದ್ದು, ಸರ್ವರು ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ತೀರ್ಥಪ್ರಸಾದ ಸ್ವೀಕರಿಸುವಂತೆ ತಕ್ಕ ಮುಖ್ಯಸ್ಥರು ಗ್ರಾಮಸ್ಥರು ಕೋರಿದ್ದಾರೆ.

ഈ സന്ദർഭത്തിൽ മടിക്കേരി വിധാനസഭാ ക്ഷേത്രത്തിൽ ചുനാവണാധികാരി കച്ചേരിയാണ് ജില്ലാധികാരി കച്ചേരി സുത്ത സാർവജനികങ്ങ ഏറെ സംഖ്യയിൽ കൂടുക. ഇതിനെ കൊണ്ട് സാർവജനികങ്ങൾക്ക് തൊന്തര ആപ്പ നിട്ടില് മടിക്കേരി താലൂക്ക് തഹസീൽദാര പിന്നെ താലൂക്ക് ദണ്ഡാധികാരി അവു 144 സെക്ഷന ജാരി മാടിത്ത്. ഈ ആദേശ ഇതേ 24 നടുപ്പാതിര 12 ഗണ്ടയ്ക്ക് തന്നെ ജാരിലിപ്പ. ഐക്കോണിക് ബ്രദേഴ്സ് കാന്തൂർ ഇങ്ങട ആദനില് നടന്നിട്ടുള്ള കൊടുകു ഗൌഡ വോളിബോൾ പിന്നെ ത്രോബോൾ കളിക്കൂട്ടത്ത് കഡ്ലേര കുടുംബ ആദ്യത്തെ ഇനാം പടന്നിട്ട്. അന്നനെ പൊമ്മക്കട ത്രോബോൾ കളിക്കൂട്ടത്ത് പാരര കുടുംബ ഒന്നന പിന്നെ കട്ടമന കുടുംബ ദണ്ഡന ഇനാം പടന്നിട്ട്. മടിക്കേരി സന്ത ജോസഫ് കോളേജില് PRO പിന്നെ APR ചുനാവണ തരബേത്തി കാര്യകാര നടന്നത്. തരബേത്തി കാര്യകാരത്ത് തക്ക് പറഞ്ഞ ജില്ലാധികാരി ഡോക്ടർ BC സതീഷ് റവു വിധാനസഭാ ചുനാവണയ്ക്ക് സംബന്ധപ്പെട്ട